ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ ಕಿಸಾನ್ ವಾಣಿ. ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಶ್ರೀ ಮಲ್ಲೇಶ್ವರ ಯುವಕರ ಸಂಘ ಇಬ್ದಾಣೆ ಮತ್ತು ಇಬ್ದಾಣೆ ಗ್ರಾಮಸ್ಥರ ವತಿಯಿಂದ ಸುಕ್ಷೇತ್ರ ಶ್ರೀ ಗದ್ದುಗೆ ಅಜ್ಜಯ್ಯನವರ ಜೀರ್ಣೋದ್ಧಾರವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರ ಆಶೀರ್ವಾದದೊಂದಿಗೆ ಮೇ ತಿಂಗಳ 8 ಮತ್ತು 9 ತಾರೀಕಿನಂದು ಆಯೋಜಿಸಲಾಗಿದೆ. ಸರ್ವರಿಗೂ ಸ್ವಾಗತವನ್ನು ಕೋರಬಯಸುವವರು ಇಬ್ದಾಣೆ ಮತ್ತು ಹೊಸಳ್ಳಿ ಗ್ರಾಮಸ್ಥರು, ಬೇಲೂರು ರಸ್ತೆ, ಹಾಸನ. ಹಾಸನದಲ್ಲಿ ನೂತನವಾಗಿ ಆರಂಭಗೊಂಡಿದೆ ಸಾಧನಾ ಪದವಿ ಪೂರ್ವ ಕಾಲೇಜು. ಸೈನ್ಸ್ನಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭ. ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿರುವ ಉಪನ್ಯಾಸಕರಿಂದ ಬೋಧನೆ, ಉತ್ತಮ ಪ್ರಯೋಗಾಲಯ, ಗ್ರಂಥಾಲಯ ಸೌಲಭ್ಯ. ಜೆಡಬ್ಲ್ಯೂಇ, ನೀಟ್, ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ತರಬೇತಿ. ಮಾಸಿಕ ಪರೀಕ್ಷೆಗಳ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕ ವಾತಾವರಣ. ಭೇಟಿ ಕೊಡಿ ಸಾಧನಾ ಪಿಯು ಕಾಲೇಜ್, ನಿಯರ್ ನ್ಯೂ ಬಸ್ ಸ್ಟ್ಯಾಂಡ್, ಹೆಚ್ಚನ್ಪುರ ರೋಡ್, ಹಾಸನ್. ಕಾಲ್ 9742033304. ಅಬ್ಬಾ, ನಿಮ್ಮನೆ ಕಾಫಿ ಎಷ್ಟು ರುಚಿಯಾಗಿರುತ್ತೆ ಶಾಂತಮ್ಮ. ಎಷ್ಟಾದ್ರೂ ನೀವೇ ಬೆಳೆದ ಕಾಫಿ ಬೀಜನೇ ಅಲ್ವಾ? ಕಾಫಿ ಬೀಜನ ಯಾರ್ ಬೇಕಾದ್ರೂ ಬೆಳಿಬಹುದು ಕಮಲಮ್ಮ, ಆದ್ರೆ ಆ ಬೀಜಕ್ಕೆ ಸ್ವಾದ ಮತ್ತು ರುಚಿಯ ವಿಶಿಷ್ಟ ಮೆರುಗನ್ನು ಕೊಡೋರು ಬೇಲೂರಿನ ಬಸ್ ಸ್ಟ್ಯಾಂಡ್ ಎದುರು ಇರೋ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್ ನವರು. ಅವರಿಗೆ ಕಾಫಿ ಬೀಜ ಕೊಟ್ರೆ ಸಾಕು, ಹುರಿದು ಹದಗೊಳಿಸಿ ನಮ್ಮ ಮನ್ಸಿಗೊಪ್ಪೋ ಹಾಗೆ ಪುಡಿ ಮಾಡ್ಕೊಡ್ತಾರೆ. ನಾನ್ ಮದ್ವೆ ಆಗಿ ಬೇಲೂರ್ಗೆ ಬಂದಾಗ್ನಿಂದಾನು ನಮ್ ನೆಂಟರಿಗೆಲ್ಲ ಕಾಫಿ ಪುಡಿ ಪಾರ್ಸಲ್ ಆಗ್ತಾ ಇರೋದು ರಾಘವೇಂದ್ರ ಕಾಫಿ ವರ್ಕ್ಸ್ ನಿಂದಾನೇ. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಮತ್ತು ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು, ಎಂಜಿ ರಸ್ತೆ, ಹಾಸನ. ಇಲ್ಲಿ ದಿನಾಂಕ 14/5/2022 14/6/2022 ರಿಯಾಯಿತಿ ದರದಲ್ಲಿ ಸಿಇಟಿ ಮತ್ತು ನೀಟ್ ತರಬೇತಿಯನ್ನ ನೀಡಲಾಗುತ್ತಿದೆ. ಇದರ ಉಪಯೋಗವನ್ನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ 9141869285. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9141869285. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರಾಗಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಚಾರ ಕುರಿತಂತೆ ಹಾಸನದ ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನ ಕೇಳ್ತಾ ಇದ್ರಲ್ಲ, ಬನ್ನಿ ಇಂದು ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನ ಕೇಳೋಣ. ಗಮನಿಸಿ, ರಾಗಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ. ಸಾಮಾನ್ಯವಾಗಿ ನಮ್ಮ ಹಾಸನದ ಭಾಗದಲ್ಲಿ ಯಾವ ಅವಧಿಯ ರಾಗಿಯನ್ನು ಹೆಚ್ಚು ಬೆಳೀತಾ ಇದ್ದಾರೆ ಮತ್ತೆ ಯಾವ ತಳಿಯನ್ನ ಹೆಚ್ಚು ಬಳಕೆ ಮಾಡ್ತಿದ್ದಾರೆ? ನನ್ನ ಒಂದು ಅನುಭವದ ಪ್ರಕಾರ, ನಾನು ಅನೇಕ ಒಂದು ತಾಲೂಕುಗಳಲ್ಲಿ ರೈತರ ಒಂದು ಸಂಪರ್ಕಕ್ಕೆ ಹೋದಾಗ, ಒಂದು ವಿಶೇಷ ಸಭೆಗಳಿಗೆ ಹೋದಾಗ, ನಾನು ನೋಡಿದಂತಹ ಒಂದು ವಿಶೇಷ ತಳಿಗಳಂದ್ರೆ GPU 28. ಇದನ್ನು ನಾವು ಜೂನ್ ಮಧ್ಯಭಾಗದಿಂದ ಹಿಡ್ಕೊಂಡು ಜುಲೈವರೆಗೂ ಬಿತ್ತನೆ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಇದರಲ್ಲ ವಿಶೇಷತೆ ಏನು ಅಂತಂದ್ರೆ ಬೆಂಕಿ ರೋಗ ನಿರೋಧಕ ತಳಿ ಇರೋದ್ರಿಂದ ಇದನ್ನ ಎಲ್ಲಾ ರೈತರು ಚೆನ್ನಾಗಿ ಬೆಳೀತಾ ಇದಾರೆ. ಸಾಮಾನ್ಯವಾಗಿ ನಮ್ಮ ರೈತರ ಒಂದು ಏನು ಅಂತಂದ್ರೆ ಬೇಡಿಕೆ, ಒಳ್ಳೆಯ ಕಾಳು ಬರಬೇಕು ಮತ್ತು ಜಾನುವಾರುಗಳಿಗೆ ಹುಲ್ಲುನೂ ಆಗಬೇಕು. ಈ ಎರಡೂ ದೃಷ್ಟಿಯಿಂದ ನೋಡಿದಾಗ ನಾವು GPU 28 ಅನ್ನುವಂಥ ತಳಿಯನ್ನ ರೈತ ಸಂಪರ್ಕ ಕೇಂದ್ರದ ಮೂಲಕ ಏನು ವಿತರಣೆ ಮಾಡ್ತಾ ಇದ್ದಾರೆ. ಅನೇಕ ರೈತರು ಬಳಸಿಕೊಂಡು ಒಂದು ಒಳ್ಳೆ ಎಕರೆಗೆ 12-15 ಕ್ವಿಂಟಲ್ ವರೆಗೂ ತೆಗೆದ ಒಂದು ನಿದರ್ಶನಗಳನ್ನು ನಾನು ನೋಡಿದ್ದೀನಿ. ಮತ್ತು ಒಂದು ಒಳ್ಳೆಯ ಹುಲ್ಲಿನ ಇಳುವರಿ, 2-3 ಟನ್ನದಷ್ಟು ಇಳುವರಿ, ಹುಲ್ಲಿನ ಇಳುವರಿ ಪ್ರತಿ ಎಕರೆಗೆ ಕೊಟ್ಟಿದ್ದು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ರೈತರ ಒಂದು ತಾಕುಗಳಲ್ಲಿ ನಾವು ನೋಡಿದಾಗ, ಇವನ್ ಇಂಡಾಫ್ ಸೀರೀಸ್ ಕೂಡ ನಾವು ರೈತರ ತಾಕುಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇಂಡಾಫ್ 8 ಅನ್ನುವಂತ ಒಂದು ತಳಿ, ಅದು ಏನು ಅಂತಂದ್ರೆ ದೀರ್ಘಾವಧಿ ತಳಿ. ನಾವು ಈಗಾಗಲೇ ಮುಂಗಾರಿನಲ್ಲಿ ಏನು ಜೂನ್ದಲ್ಲಿ ಮಳೆ ಬಂದ್ರೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕನ್ನೋದು ಹೇಳಿ, ನಾನು 4 ವಿಶೇಷ ತಳಿಗಳನ್ನ ಹೇಳಿದೆ. MR 1, MR 6, ಆಮೇಲೆ ಎಲ್ ಐದು ಕೆಎಂಆರ್ 300 ಇವು ನಾಲ್ಕರ ಜೊತೆಗೆ ಇನ್ನೂ ಒಂದು ನಾವು ತಾವು ಸೇರಿಸ್ಕೋಬಹುದು ಇಂಡ್ ಆಫ್ 8 ಅಂತ ಹೇಳಿ ಇಂಡ್ ಆಫ್ 8 ಇದು ಕೂಡ ಒಂದು ಏನು ಅಂದ್ರೆ ದೀರ್ಘಾವಧಿ ತಳಿ. ಎಲ್ಲಾ ತಳಿಗಳು ನಾವು ಏನ್ ಹೇಳ್ತಾ ಇದ್ದೀವಿ, ಈ ಎಲ್ಲಾ ತಳಿಗಳು ಒಂದು ವಿಶೇಷ ಗುಣಗಳು. ಯಾವುದೇ ಒಂದು ತಳಿಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಎರಡು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಬಿಡುಗಡೆ ಮಾಡಿರ್ತೇವೆ. ಒಂದು, ಆ ಹಿಂದಿನ ತಳಿಗಳಂತೆ ಹೆಚ್ಚು ಇಳುವರಿ ಕೊಡುವಂತಹದ್ದು ಇರಬೇಕು, ಇಲ್ಲ ಹಿಂದಿನ ತಳಿಗಳಂತೆ ರೋಗ ಮತ್ತು ಕೀಟಗಳ ಬಾಧೆಯನ್ನು ತಡೆದುಕೊಂಡು ಬೆಳೆಯುವಂತ ಒಂದು ವ್ಯವಸ್ಥೆ ಇರಬೇಕು. ಅಂತ ತಳಿಗಳನ್ನು ಬಿಡುಗಡೆ ಮಾಡುವಂತ ಉದ್ದೇಶ ಇಟ್ಕೊಂಡು ಸಾಮಾನ್ಯವಾಗಿ ತಳಿವರ್ಧಕ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಈಗೇನು ತಳಿಗಳನ್ನು ಹೇಳಿದಿಲ್ಲ, MR1 ಇರಬಹುದು, MR6 ಇರಬಹುದು, KMR 300 ಇರಬಹುದು, ಎಲ್ಲ ಇದು ಇವೆಲ್ಲಾ ತಳಿಗಳು ಏನು ಅಂತಂದ್ರೆ ಬೆಂಕಿ ರೋಗ ನಿರೋಧಕ ತಳಿಗಳು ಅಂತೇಳಿ ಹೇಳ್ಬಹುದು. ಇಷ್ಟೆಲ್ಲಾ ಆದ್ರೂ ಕೂಡ ನಾವು ಕ್ಷೇತ್ರ ಮಟ್ಟದಲ್ಲಿ ಬಂದಾಗ, ನಾವು ಈ ತಳಿಗಳನ್ನು ತಗೊಂಡು ಕ್ಷೇತ್ರ ಮಟ್ಟಕ್ಕೆ ಬಂದು ನಾವು ಬಿತ್ತನೆ ಮಾಡಿದಾಗೂ ಕೂಡ ಅಲ್ಲೆಲ್ಲೂ ಕೂಡ ಬೆಂಕಿ ರೋಗ ನಿರೋಧಕತೆ ಕಳೆದುಕೊಂಡಿರುವಂತಹ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ನಾವು GPA 28 ಒಂದು ಏನು ಅಂತಂದ್ರೆ 10 ಎಕರೆ ಒಂದು ಜಮೀನಿನಲ್ಲಿ ಹಾಕಿದಾಗ ಕೂಡ ಒಂದು 10% ಅದು ಬೆಂಕಿ ರೋಗ ನಿರೋಧಕ ತಳಿ ಅಂತೇಳಿ ನಾವು ಬಿಡುಗಡೆ ಮಾಡಿದ್ರು ಕೂಡ ಒಂದು ವಾತಾವರಣದಲ್ಲಿ ಏನಾದರೂ ವ್ಯತ್ಯಾಸ ಆದಾಗೂ ಕೂಡ ಅದರಲ್ಲಿರುವಂತಹ ನಿರೋಧಕತೆ ಶಕ್ತಿ ಕಡಿಮೆ ಆಗುವುದನ್ನು ಕೂಡ ನಾವು ನೋಡಿದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ಕೆಲವೊಂದು ಏನು ಅಂದ್ರೆ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಿ ರೋಗ ಕೀಟಗಳನ್ನ ಅಥವಾ ಹತೋಟಿ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಈ ರಾಗಿಯ ಬಿತ್ತನೆ ಬೀಜದ ತಯಾರಿಯನ್ನ ಮಾಡುವಂತದ್ದು ಹೇಗೆ? ಸಾಮಾನ್ಯವಾಗಿ ನಾವು ರಾಗಿ ಬಿತ್ತನೆಯನ್ನ ಮಾಡುವುದಾದ್ರೆ ಕುಷ್ಕಿಯಲ್ಲಿ ಮಾಡುವಂತ ರೈತರಿಗೆ ನಾವ್ ಏನ್ ಹೇಳ್ತೇವೆ, ಆ 1 kg ಬೀಜವನ್ನ 600 ml ನೀರಿನಲ್ಲಿ ನೆನೆ ಇಡಬೇಕು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ 1 ಎಕರೆ ನಾವು ಶಿಫಾರಸು ಮಾಡುವಂತ ಬೀಜದ ಪ್ರಮಾಣ 5 kg ಆಗಿರುತ್ತೆ. ಅಂದ್ರೆ 1 kg 600 ml ಅಂತಂದ್ರೆ 5 kg 3 ಲೀಟರ್ ನೀರಿನಲ್ಲಿ ನಾವು 18-20 ಗಂಟೆ ನೆನೆ ಇಡಬೇಕು. ಅಷ್ಟು ನೆನೆ ಇಟ್ಟು ಮರುದಿನ ನಾವು ಏನು ಅಂತಂದ್ರೆ ಆ ಬೀಜವನ್ನ ನೀರಿನಿಂದ ಹೊರಗಡೆ ತೆಗೆದು ಮತ್ತೆ ಅಷ್ಟೇ ಅವಧಿಯಲ್ಲಿ ಆ ಬೀಜಗಳನ್ನ ನೆರಳಿನಲ್ಲಿ ಒಣಗಿಸಬೇಕು. ನೆರಳಿನಲ್ಲಿ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸಸಿಗಳು ಸದೃಢವಾಗಿ ಹುಟ್ಟುವಂತ ಒಂದು ವ್ಯವಸ್ಥೆ ಬರುತ್ತೆ. ಎರಡನೇದು 99% ನಾವು ಏನಂತಂದ್ರೆ ಮೊಳಕೆ ಪ್ರಮಾಣವನ್ನ ಕಾಣಬಹುದು. ಇದರ ಜೊತೆಗೆ ಏನಾದರೂ ಬರ ಬಂದ್ರೆ ಅದನ್ನು ತಡೆದುಕೊಳ್ಳುವಂತ ಶಕ್ತಿ ಇನ್ನೂ ಜಾಸ್ತಿ ಇರುತ್ತೆ. ನಾವು ಏನು ಅಂತಂದ್ರೆ ನೆನೆಸುವುದು ಮತ್ತು ಒಣಗಿಸುವುದು ಎರಡೂ ಮಾಡೋದ್ರಿಂದ ಆ ಒಂದು ಬೀಜದಲ್ಲಿ ಆ ಶಕ್ತಿಯನ್ನು ನಾವು ತುಂಬುತ್ತೇವೆ. ಈ ಒಂದು ವ್ಯವಸ್ಥೆಯಲ್ಲಿ ಅದಕ್ಕೆ ಹೊಂದ್ಕೊಳ್ಳುವಂತ ಒಂದು ಶಕ್ತಿ ಅದರಲ್ಲಿ ಮೂಡಿಸಿರ್ತೇವೆ ಈ ಒಂದು ಪದ್ಧತಿಯಲ್ಲಿ. ಹೀಗಾಗಿ ಇದನ್ನ ನಾವು ಬೀಜವನ್ನು ಹದಗೊಳಿಸುವ ಒಂದು ವಿಧಾನ ಅಂತ ಹೇಳ್ತೇವೆ. ಸೊ ಸಾಮಾನ್ಯ ರೈತರು ಖುಷ್ಕಿ ಪ್ರದೇಶದಲ್ಲಿ ಬಿತ್ತುವಂತ ರೈತರು ಇದಕ್ಕೇನು ಖರ್ಚು ಹಿಡಿಯುವಂತ ಒಂದು ಏನು ಇದು ಇಲ್ಲ. ಒಂದು 3 ಲೀಟರ್ ನೀರಿನಲ್ಲಿ ಅಥವಾ 4 ಲೀಟರ್ ನೀರಿನಲ್ಲಿ ಒಂದು ಚೀಲ ನೀವು ಏನು ರೈತ ಸಂಪರ್ಕ ಕೇಂದ್ರದಿಂದ ಬೀಜವನ್ನು ತಂದಿರ್ತೀರಿ ಅಥವಾ ನಿಮ್ಮಲ್ಲಿರುವಂತಹ ಬೀಜಗಳನ್ನು ಉಪಯೋಗ ಮಾಡ್ಕೊಳ್ಳೋದಾದ್ರೆ ಆ ಬೀಜವನ್ನು ನೆನೆ ಇಡ್ರಿ ಒಂದು 18-20 ಗಂಟೆಯೊಳಗೆ ಅಷ್ಟೇ ಗಂಟೆ ಅವಧಿಯವರೆಗೂ ನೀವು ಅದನ್ನ ಚೆನ್ನಾಗಿ ನೆರಳಿನಲ್ಲಿ ಒಣಗಿಸಿಬಿಟ್ಟು ಅದನ್ನು ನೀವು ಬಿತ್ತನೆಗೆ ಉಪಯೋಗ ಮಾಡ್ಕೊಳ್ರಿ. ಇದನ್ನ ಬಿತ್ತನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಇನ್ನೂ ಒಂದು ಏನು ಅಂತಂದ್ರೆ ಕಡಿಮೆ ಖರ್ಚಿನ ಬೇಸಾಯ ಪದ್ಧತಿ ಅಂತಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ಕಾರ್ಬನ್ ಡೈಜಿಮ್ ಬೀಜೋಪಚಾರ ಮಾಡೋದ್ರಿಂದ ಮುಂದೆ ಬರುವಂತ ಬೆಂಕಿ ರೋಗದ ಒಂದು ಸಂದರ್ಭವನ್ನು ತಪ್ಪಿಸಲಿಕ್ಕೆ ಅವಕಾಶ ಇದೆ. ಇಲ್ಲಪ್ಪ ಅಂತಂದ್ರೆ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಇವತ್ತಿನ ದಿವಸ ಟ್ರೈಕೋಡರ್ಮಾ ಸಿಗುತ್ತೆ, ಪ್ರತಿ ಕೆಜಿಗೆ 80-100 ರೂಪಾಯಿ, ಅದು ಕಡಿಮೆ ಒಂದು ಖರ್ಚು. 1 kg ಬೀಜಕ್ಕೆ 4 ಗ್ರಾಂ ಅಂತೆ, ಅಂದ್ರೆ ಒಂದು 5 kg 20 ಗ್ರಾಂ ನಮಗೆ ಸಾಕಾಗುತ್ತೆ. 20-25 ಗ್ರಾಂ ಹಾಕಿಬಿಟ್ಟು ಬೀಜೋಪಚಾರ ಮಾಡಿ ಬಿಳಿ ಪುಡಿ ಇರುತ್ತೆ, ಅದು ಕೂಡ ಏನು ಅಂತಂದ್ರೆ ಮುಂದೆ ಬರುವಂತ ರೋಗ ಬೆಂಕಿ ರೋಗ ಇರಬಹುದು ಯಾವುದೇ ರೋಗ ಇರಬಹುದು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಈ ತರ ಮಾಡ್ಕೊಳ್ಳೋದ್ರಿಂದ ರೈತರು ಕಡಿಮೆ ಖರ್ಚಿನಲ್ಲಿ ನಾವು ಮುಂದೆ ಬರುವಂತ ಅವಘಡಗಳನ್ನ ನಾವು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಇದರಲ್ಲಿ ನಾವು ಬೀಜಗಳನ್ನ ತಯಾರು ಮಾಡ್ಕೊಳ್ಳೋದು ಒಂದು ವಿಶೇಷತೆ. ಇದರ ಜೊತೆಗೆ ಬೀಜಾಮೃತ ಮಾಡಿಕೊಂಡು ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಹೇಳ್ತೇವೆ ರೈತರಿಗೆ. ಬೀಜಾಮೃತ ಮಾಡೋದು ತುಂಬಾ ಸಿಂಪಲ್. ಒಂದು 50 ಲೀಟರ್ ನೀರಿನಲ್ಲಿ ಒಂದು 5 kg ಸಗಣಿಯನ್ನ ಒಂದು ತೆಳುವಾದ ಬಟ್ಟೆಯಲ್ಲಿ ಕಟ್ಬಿಟ್ಟು ಒಂದು ಕೋಲಿನಿಂದ ಅದನ್ನ ಹಿಂದಿನ ರಾತ್ರಿ ನೆನೆ ಇಡಬೇಕಾಗತ್ತೆ ಆ ನೀರಿನಲ್ಲಿ. ಅದರ ಜೊತೆಗೆ ಒಂದು 5 ಲೀಟರ್ ಗಂಜಲವನ್ನ ತೆಗೆದುಕೋಬೇಕು, ಅದನ್ನ ಬೆಳಿಗ್ಗೆ ನಾವು ಮಿಶ್ರಣ ಮಾಡ್ಕೋಬೇಕು. ಒಂದು 50 ಗ್ರಾಂನಷ್ಟು ಸುಣ್ಣವನ್ನ 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ರೆಡಿ ಇಟ್ಕೋಬೇಕಾಗತ್ತೆ. ಅದನ್ನ ಬೆಳಿಗ್ಗೆ ಅಂದ್ರೆ ಗಂಜಲ ಮತ್ತು ಸುಣ್ಣದ ತಿಳಿನೀರು ಬೆಳಿಗ್ಗೆ ಹಾಕೊಂಡು ನಾವು ತೇಲಿ ಬಿಟ್ಟಂತ ಸಗಣಿಯನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಹೊರಗಡೆ ತೆಗೆದ್ರೆ ಅದು ಬೀಜೋಪಚಾರ ಮಾಡ್ಲಿಕ್ಕೆ ಇರುವಂತ ಒಂದು ಔಷಧಿ ಅಂತ ಹೇಳ್ಬಹುದು. ಅದನ್ನು ನಾವು ಬೀಜಾಮೃತ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಕೂಡ ನಾವು ಕಾಳುಗಳನ್ನ ರಾಗಿ ಕಾಳುಗಳನ್ನ ಒಂದು 5 ನಿಮಿಷ ಅದ್ದುಬಿಟ್ಟು ನಾವು ಬೀಜೋಪಚಾರ ಮಾಡಿ ನಾವು ನೆರಳಿನಲ್ಲಿ ಒಣಗಿಸಿ ಬಿತ್ತೋದ್ರಿಂದ ಒಂದು ಬೀಜದಿಂದ ಹರಡುವಂತ ಅಥವಾ ಮಣ್ಣಿನಿಂದ ಹರಡುವಂತ ರೋಗಗಳನ್ನ ಹತೋಟಿ ಮಾಡ್ಲಿಕ್ಕೆ ತುಂಬಾ ಅವಕಾಶ ಆಗತ್ತೆ. ಇದನ್ನು ಕೂಡ ರೈತರು ಮಾಡಬಹುದು. ಕುಷ್ಕಿ ಪದ್ಧತಿಯಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿದ್ರಿ, ನೀರಾವರಿಯಲ್ಲೂ ಕೂಡ ಅದೇ ಪದ್ಧತಿಯನ್ನು ಅಳವಡಿಸಬೇಕೋ ಹೇಗೆ? ಈಗ ನೀರಾವರಿಯಲ್ಲಿ ಮಾಡೋದಾದ್ರೆ ಸಾಮಾನ್ಯವಾಗಿ ರೈತರು ಒಟ್ಲು ಪಾತಿ ಬಿಡ್ತಾರೆ. ಹೌದೌದು, ಒಟ್ಲು ಪಾತಿ ಬಿಡೋದ್ರಿಂದ ಅಲ್ಲಿ ಈ ಪದ್ಧತಿ ಬೇಕಾಗಿಲ್ಲ. ಯಾಕೆ ನಮ್ಗೆ ಅಶ್ಯೂರ್ಡ್ ಇರಿಗೇಷನ್ ಇರುತ್ತೆ. ಈ ಒಂದು ನಾನು ನೆನೆಸೋದೇನು ಹೇಳಿನಲ್ಲ, ಇದು ಕುಷ್ಕಿ ಪ್ರದೇಶದಲ್ಲಿ ಇರುವಂತಹ ತಾಂತ್ರಿಕತೆ. ನೀವು ನೀರಾವರಿಯಲ್ಲಿ ನಾವು ನೇರವಾಗಿ ಏನು ಅಂತಂದ್ರೆ ಒಟ್ಲು ಪಾತಿ ಬಿಟ್ಟು ಒಗ್ಗ ಹಾಕಿ ಸಸಿಯನ್ನು ಬೆಳೆಸಿ ನಾಟಿ ಮಾಡೋದ್ರಿಂದ ಆ ನಾಟಿಗೆ ನಾವು ಸತತವಾಗಿ ನೀರು ಕೊಡುವಂತ ಒಂದು ವ್ಯವಸ್ಥೆ ಇರುವಲ್ಲಿ ನಾವು ಮಾತ್ರ ಮಾಡ್ತೇವೆ. ಅಲ್ಲಿ ಈ ಸಸಿಗಳು ಏನು ಅಂತಂದ್ರೆ ಬರ ಒಂದು ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತ ಒಂದು ಅವಕಾಶ ಇರುವುದಿಲ್ಲ. ಹೀಗಾಗಿ ನಾವು ಅಲ್ಲಿ ಬೇಡ. ಏನು ಕುಷ್ಕಿ ಪ್ರದೇಶದಲ್ಲಿ ಈ ಪದ್ಧತಿಯನ್ನು ಅಳವಡಿಸೋದ್ರಿಂದ ನಮಗೆ ಬೆಳೆಯ ಅವಧಿಯಲ್ಲಿ ಬರುವಂತ ಸಂದಿಗ್ಧ ಪರಿಸ್ಥಿತಿಗಳನ್ನ ಎದುರಿಸಲಿಕ್ಕೆ ಆ ಬೆಳೆಗೆ ಅವಕಾಶ ಆಗುತ್ತೆ. ಬಿತ್ತನೆ ಪದ್ಧತಿಗಳು ಸಾಕಷ್ಟು ಇದ್ದಾವೆ, ಯಾವ ಪದ್ಧತಿಗಳು ಸೂಕ್ತವಾಗಿರುತ್ತೆ, ಯಾವೆಲ್ಲ ಪದ್ಧತಿಗಳಿದ್ದಾವೆ ಅದರ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡಿ. ನಮ್ಮ ಹಾಸನ ಜಿಲ್ಲೆಗೆ ಬಂದ್ರೆ ಸಾಮಾನ್ಯವಾಗಿ ಎರಡು ಪದ್ಧತಿ ಒಂದು ನಾವು ನೋಡ್ತಾ ಇದ್ದೀವಿ. ಒಂದು ಅದರಲ್ಲಿ 90% ಅಂದ್ರೆ ರಾಗಿಯನ್ನ ಕೂರ್ಗೆಯಿಂದ ಬಿತ್ತೋದು ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ. ಕೂರ್ಗೆ ಬಿತ್ತನೆ ಸಾಮಾನ್ಯ ಅರಸೀಕೆರೆ ಇರ್ಬೋದು, ಬೇರೆ 7 ತಾಲೂಕುಗಳಲ್ಲಿ ಬಿತ್ತನೆ ಮಾಡೋದು ನಾವು ನೋಡ್ತಾ ಇದೀವಿ. ಇದರ ಜೊತೆಗೆ ಕೆಲವು ಭಾಗದಲ್ಲಿ ಏನು ನೀರಿನ ಅವಕಾಶ ಇರುವಂತವರು ಒಟ್ಲು ಪಾತಿ ಬಿಟ್ಟು ನಾವು ನಾಟಿ ಮಾಡೋದನ್ನ ನಾವು ನೋಡ್ತಾ ಇದ್ವಿ. ಇದ್ರ ಜೊತೆಗೆ ಇನ್ನೂ ಒಂದು ವಿಶೇಷ ಪದ್ಧತಿ ಇದೆ, ಗುಡಿ ರಾಗಿ ಅಂತ ಹೇಳಿ. ಅಂದ್ರೆ ಪಗಡಿ ಸಾಲ್ ಮಾಡಿಕೊಂಡು ಈಗ ಶ್ರೀ ಮೆಥಡ್ನಲ್ಲಿ ನಾವು ಹೇಳ್ತೇವೆ, ಒಂದಡಿ ಒಂದಡಿ ಅಂತರ ನಾವು ಗ್ರಿಡ್ ಮಾರ್ಕರ್ ನಿಂದ ಮಾರ್ಕ್ ಮಾಡಿ ಆ ಮಾರ್ಕ್ ಇರುವಂತ ಒಂದು ಪ್ರದೇಶದಲ್ಲಿ 15-18 ದಿವಸದ ಸಸಿಗಳನ್ನ ನಾವು ನಾಟಿ ಮಾಡೋದ್ರಿಂದ ಈ ಎರಡೂ ಪದ್ಧತಿಗಿಂತ ಹೆಚ್ಚು ಇಳುವರಿ ಬಂದಂತ ಒಂದು ಸಂಶೋಧನೆ ನಮ್ಮಲ್ಲಿದೆ. ಇವರು ವಿದ್ಯಾರ್ಥಿಗಳ ಮೂಲಕ ನಾವು ಇದನ್ನು ಮಾಡಿಸಿದಾಗ ಒಂದು ಒಳ್ಳೆಯ ಫಲಿತಾಂಶ ಬಂದದ್ದು ನಾವು ನೋಡ್ತಾ ಇದ್ದೀವಿ. ಆಮೇಲೆ ತೆಂಡೆಗಳು ಒಡೆಯುವಂತ ಒಂದು ಸಾಮರ್ಥ್ಯ ಈ ಗುಳಿ ರಾಗಿಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಇವರು. ಹೀಗಾಗಿ ಅದನ್ನು ಕೂಡ ರೈತರು ಅಳವಡಿಕೆ ಮಾಡ್ಕೋಬಹುದು. ಇಲ್ಲಿ ಏನು ಅಂತಂದ್ರೆ ಗುಳಿ ರಾಗಿಯಲ್ಲಿ ಕಡಿಮೆ ಬೀಜ ನಾವು ಇಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ 5 kg ಹೇಳ್ತೇವೆ, ಆಮೇಲೆ ಒಟ್ಲು ಪಾತಿ ಬಿಡಬೇಕಾದ್ರೆ ಎಕರೆಗೆ 2 kg ಹೇಳ್ತೇವೆ, ಗುಳಿ ರಾಗಿ ಮಾಡ್ಬೇಕಾದ್ರೆ 1 kg ಸಾಕಾಗುತ್ತೆ. ಇವರು ಈ ತರ ಮಾಡ್ಕೊಳ್ಳೋದ್ರಿಂದ ರೈತರು ತಮಗೆ ಯಾವುದು ಅನುಕೂಲ ಆಗುತ್ತೆ ಆ ಪದ್ಧತಿಯಲ್ಲಿ ಮಾಡೋದು ಹೆಚ್ಚು ಸೂಕ್ತ. ಇಲ್ಲಿ ಒಂದು ರೈತರು ಏನು ಅಂತಂದ್ರೆ ಕಿವಿಮಾತು ನಾನು ಹೇಳೋದಾದ್ರೆ ರಾಗಿಯನ್ನ ತೇಲಿಸಿ ಬಿತ್ತೋದು ಬಹಳ ಸೂಕ್ತ. ಇವರು 1 cm ಮಣ್ಣಿಗೆ ತಾಕಿದ್ರೂ ಸಾಕು, ಅದು ಹುಟ್ಟುವಂತ ಒಂದು ಸಾಮರ್ಥ್ಯ ಇರುತ್ತೆ. ಆಳವಾಗಿ ನಾವೇನಾದ್ರೂ ಬಿತ್ತಿದ್ರೆ ಅದು ಹುಟ್ಟುವಿಕೆ ಅಥವಾ ಮೊಳಕೆ ಒಡೆಯುವಿಕೆ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಇವರು ಅದನ್ನು ರೈತರು ತಾವು ಗಮನದಲ್ಲಿಟ್ಟುಕೊಂಡು ಆ ಇಂತಹ ಪದ್ಧತಿಗಳನ್ನ ಅಳವಡಿಸೋದು ಹೆಚ್ಚು ಸೂಕ್ತ. ಇತ್ತೀಚೆಗೆ ಕೆಲವರು ಚೆಲ್ರಾಗಿ ಅಂತ ಹೇಳಿ ಮಾಡ್ತಾರೆ, ಇದು ವೈಜ್ಞಾನಿಕವಾಗಿ ಸೂಕ್ತವಾ ಹೇಗೆ? ಚೆಲ್ರಾಗಿ ಮಾಡೋದ್ರಲ್ಲಿ ಏನು ಅಂತಂದ್ರೆ ಕೆಲವೊಂದು ತೊಂದರೆಗಳನ್ನು ನಾನು ನೋಡಿದ್ದೀವಿ. ಏನು ಅಂತಂದ್ರೆ ಬೀಜದ ಪ್ರಮಾಣ ಜಾಸ್ತಿ ಹೋಗುತ್ತೆ, 5 kg ಇದ್ದು 10 kg ಚೆಲ್ರಾಗಿ ಹೋಗುತ್ತೆ. ಎರಡನೇದು ಏನಂದ್ರೆ ಸಾಲುಗಳು ಇರುವುದಿಲ್ಲ, ಅದ್ರ ಜೊತೆಗೆ ಕಳೆಗಳು ವಿಪರೀತ ಕಳೆಗಳು ಬೆಳೆಯುತ್ತೆ. ಕಳೆ ಮತ್ತು ಬೆಳೆಯ ಒಂದು ಹೋರಾಟ ನೋಡಿದಾಗ 45% ಇಳುವರಿ ಕಮ್ಮಿ ಆಗುದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಅಲ್ಲಿ ಕುಂಟಿ ಹಾಡಿಸ್ಲಿಕ್ಕೂ ಆಗುದಿಲ್ಲ, ಅಲುಬೆ ಹಾಡಿಸ್ಲಿಕ್ಕೂ ಕೂಡ ಆಗುದಿಲ್ಲ. ಈ ಎಲ್ಲಾ ತೊಂದರೆಗಳಿಂದ ಈ ಚೆಲ್ ರಾಗಿಯಲ್ಲಿ ಕೆಲವೊಂದು ತೊಂದರೆಗಳಿದೆ. ಆದ್ರೆ ನಾವು ಸಾಲ್ ರಾಗಿ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ ಅಂತೇಳಿ ನಾನು ಹೇಳ್ತೇನೆ. ಯಾಕಂದ್ರೆ ಕುಂಟೆ ಹೊಡ್ಲಿಕ್ಕೆ ಅವಕಾಶ ಇರುತ್ತೆ, ಕಳೆ ತೆಗಲಿಕ್ಕೆ ಅವಕಾಶ ಇರುತ್ತೆ, ಆಮೇಲೆ ಈ ಬೆಳೆಗಳ ಮಧ್ಯೆ ಸ್ಪರ್ಧೆ ತುಂಬಾ ಕಡಿಮೆ ಇರುತ್ತೆ. ಕಳೆಗಳನ್ನು ನಾವು ಸಮರ್ಪಕವಾಗಿ ಹತೋಟಿ ಮಾಡ್ಕೊಳ್ಳೋದ್ರಿಂದ ಏನು ಅಂತಂದ್ರೆ ಬೆಳೆ ಬೆಳಿಲಿಕ್ಕೆ ತುಂಬಾ ಅವಕಾಶ ಮಾಡಿಕೊಟ್ಟ ಹಾಗೆ ಒಂದು ಸಂದರ್ಭ ಇರುತ್ತೆ. ಬಿತ್ತನೆ ಮಾಡದಂತಹ ಅಥವಾ ನಾಟಿ ಮಾಡದಂತಹ ರಾಗಿಗೆ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ನೀಡಬೇಕಾಗುತ್ತೆ? ಸಾಮಾನ್ಯವಾಗಿ ನಾವು ಕುಷ್ಕಿ ರೈತರಿಗೆ ಹೇಳುದಾದ್ರೆ ನಮಗೆ 1-3 tons ತಿಪ್ಪೆ ಗೊಬ್ಬರ ಹಾಕೋಬೇಕು ಅಂತ ಹೇಳ್ತೇವೆ. ಒಂದು ಟ್ರಾಕ್ಟರ್ ಲೋಡ್, ಅಟ್ಲೀಸ್ಟ್ 1 tractor load ತಿಪ್ಪೆ ಗೊಬ್ಬರವನ್ನ ಬಿತ್ತನೆ 15 days ಪೂರ್ವದಲ್ಲಿ ಹಾಕಿ ನಾವು ಚೆನ್ನಾಗಿ ಉಳುಮೆ ಮಾಡ್ಕೋಬೇಕಾಗುತ್ತೆ. ಇದರ ಜೊತೆಗೆ ಕೆಲವೊಂದು ಪೋಷಕಾಂಶಗಳನ್ನ ನಾವು ಹಾಕೋದ್ರಿಂದ ಒಂದು ಒಳ್ಳೆಯ ಇಳುವರಿಯನ್ನು ತೆಗಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ನಾನು ಈಗ ಶಿಫಾರಸು ಮಾಡಿದಂತ ಎಲ್ಲಾ ತಳಿಗಳು ಕೂಡ ಹೆಚ್ಚು ಪೋಷಕಾಂಶಗಳನ್ನು ಬೇಡುವಂತ ಒಂದು ತಳಿಗಳವು. ಈ ನಾಡ ತಳಿಗಳಾದ್ರೆ ನಾವು ತಿಪ್ಪೆ ಗೊಬ್ಬರ ಹಾಕಿ ಬೆಳಿಬಹುದು, ಆದ್ರೆ ಈ ತಳಿಗಳನ್ನು ನಾವು ಬಳಸೋದ್ರಿಂದ ಇವಕ್ಕೆ ಸ್ವಲ್ಪ ಪೋಷಕಾಂಶಗಳು ಬೇಕಾಗುತ್ತೆ. ಎಷ್ಟು ಪೋಷಕಾಂಶಗಳು ಬೇಕು ಅಂತಂದ್ರೆ ಕುಷ್ಕಿ ಪ್ರದೇಶಕ್ಕಾದ್ರೆ 20 kg ಸಾರಜನಕ, 15 kg ರಂಜಕ ಮತ್ತು 16 kg ಪೊಟ್ಯಾಶಯುಕ್ತ ಯಾವುದೇ ರಸಗೊಬ್ಬರಗಳನ್ನ ಪೂರೈಕೆ ಮಾಡ್ಕೋಬಹುದು. ಈ ತರ ಹೇಳಿದ್ರೆ ರೈತರಿಗೆ ಅರ್ಥ ಆಗೋದಿಲ್ಲ. ಸೊ ಹೀಗಾಗಿ ಒಂದು 50 kg ಅಷ್ಟು ಒಂದು DAP ಹಾಕೊಳ್ಳಿ, ಒಂದು 16 kg ಅಷ್ಟು ಪೊಟ್ಯಾಶ್, ಅದ್ರ ಜೊತೆ ಮಿಶ್ರಣ ಮಾಡಿ ಬಿತ್ತನೆ ಪೂರ್ವದಲ್ಲಿ ನಾವೇನಂತಂದ್ರೆ ಮಣ್ಣಿಗೆ ಸೇರಿಸಿ ನಾವು ಬಿತ್ತನೆ ಮಾಡೋದು ಹೆಚ್ಚು ಸೂಕ್ತ. ಇನ್ನು ನಾವು ಏನಂತಂದ್ರೆ ಈ ನಾಟಿ ಪದ್ಧತಿಗೆ ಬಂದ್ರೆ ನಾವು ಭತ್ತಕ್ಕೆ ಶಿಫಾರಸು ಏನ್ ಮಾಡಿದೀವಲ್ಲ ಅದೇ ಪೋಷಕಾಂಶ ಇದಕ್ಕೂ ಬೇಕಾಗುತ್ತೆ. ಅಲ್ಲೇನ್ ಮಾಡಿದೀವಿ, 40 kg ಸಾರಜನಕ, 20 kg ರಂಜಕ, 20 kg ಪೊಟಾಷಿಯನ್ನ ನಾವು ಹೇಳಿದೀವಿ, ಅಷ್ಟೇ ಪೋಷಕಾಂಶ ಇದಕ್ಕೂ ಬೇಕಾಗುತ್ತೆ. ಇಲ್ಲೇನು ಅಂತಂದ್ರೆ 40 kg ಸಾರಜನಕವನ್ನ ಎರಡು ಭಾಗದಲ್ಲಿ ಕೊಡ್ಲಿಕ್ಕೆ ಹೇಳ್ತೀವಿ ನಾವು. 20 kg ನಾವು ತಳಗೊಬ್ಬರವಾಗಿ, ಇನ್ನು 20 kg ಸಾರಜನಕವನ್ನ ನಾಟಿ ಮಾಡಿದ ಒಂದು 30 ದಿವಸದ ನಂತರ ಕೊಡೋದು ಹೆಚ್ಚು ಸೂಕ್ತ. ಇದೇ ಪದ್ಧತಿಯನ್ನು ನಾವು ಕುಷ್ಕೆಯಲ್ಲೂ ಕೂಡ ಮಾಡಬಹುದು. 20 kg ನಾನು ಸಾರ್ವಜನಿಕವನ್ನ ಶಿಫಾರಸು ಮಾಡಿದ್ವಿ, ಅಲ್ಲಿ ಏನಂತಂದ್ರೆ ಅರ್ಧ ಭಾಗ ಏನಾದ್ರೆ 25 kg ಅರ್ಧ ಭಾಗವನ್ನ ಅಂತಂದ್ರೆ 12.5 kg ನಾವು ಮೂಲ ಗೊಬ್ಬರವಾಗಿ, ಉಳಿದ 12.5 kg ಬಿತ್ತನೆ ಮಾಡಿದ ಒಂದು 30 ದಿವಸದ ನಂತರ ಮೇಲೆ ಎರಚೋದ್ರಿಂದ ಅಥವಾ ನಾವು ಸಾಲುಗಳ ಪಕ್ಕದಲ್ಲಿ ಹಾಕೋದ್ರಿಂದ ಒಂದು ಒಳ್ಳೆಯ ಇಳುವರಿ ತೆಗಲಿಕ್ಕೆ ಸಾಧ್ಯತೆ ಇದೆ. ಇದಿಷ್ಟು ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಕಳೆ ನಿರ್ವಹಣೆಯು ಕೂಡ ಬಹಳ ಮುಖ್ಯ ರಾಗಿಯಲ್ಲಿ. ಕಳೆಯನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ಈಗ ಕೂರಿಗೆ ಬಿತ್ತನೆ ಮಾಡುವಂತ ರೈತರು ನಮ್ಗೆ ಅನೇಕ ಬಾರಿ ಕೇಳಿದ್ದಾರೆ, ನಮ್ಗೆ ಕೂರಿಗೆ ಬಿತ್ತನೆಗೆ ಒಂದು ಒಳ್ಳೆಯ ಕಳೆನಾಶಕ ಕೊಡಿ, ಯಾಕಂದ್ರೆ ಆಳುಗಳ ಒಂದು ಸಮಸ್ಯೆ ತುಂಬಾ ಜಾಸ್ತಿ ಇದೆ, ಆಳುಗಳು ಸಿಗುದಿಲ್ಲ ಅಂತ ಕೇಳಿದ್ದಾರೆ. ಆದ್ರೆ ಇಲ್ಲಿವರೆಗೂ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಇರಬಹುದು, ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಇರಬಹುದು, ಈ ಕೂರಿಗೆ ಬಿತ್ತನೆ ಮಾಡುವಂತ ಒಂದು ರಾಗಿಗೆ ಕಳೆ ನಾಶಕ ಏನು ಅಂತಂದ್ರೆ ಹೇಳುವುದರಲ್ಲಿ ಇನ್ನೂ ನಾವು ಮುಂದೆ ಬಂದಿಲ್ಲ ಅಂತ ಹೇಳಲಿಕ್ಕೆ ಏನು ಸಂಶಯ ಆಗೋದಿಲ್ಲ. ಇದರಲ್ಲಿ ನಾವು ಇನ್ನೂ ಸಂಶೋಧನೆ ನಡೀತಾ ಇದೆ. ಐಸೋಪ್ರೋಟೋರಾನ್ ಅನ್ನುವಂತ ಒಂದು ಕಳೆನಾಶಕ ಶಿಫಾರಸು ಮಾಡಿದ್ದೇವೆ, ಆದರೂ ಕೂಡ ಅದರ ಲಭ್ಯತೆ ಮತ್ತು ಹಾಕುವಂತ ವಿಧಾನ ರೈತರಿಗೆ ತುಂಬಾ ಕಷ್ಟ. ಹೀಗಾಗಿ ನಾವು ಏನು ಅಂತಂದ್ರೆ ಈ ಮಳೆ ಆಶ್ರಿತ ಮಾಡುವಂತ ರೈತರಿಗೆ ಹೇಳೋದು ಏನು ಅಂತಂದ್ರೆ, ಇವತ್ತಿನ ದಿವಸ ಸೈಕಲ್ ವೀಡರ್ ಅಂತ ಹೇಳಿ ವೀಡರ್ಸ್ ಕೂಡ ಬಂದಿದೆ. ತುಂಬಾ ಸುಲಭ, ಒಂದು 2,000 ರೂಪಾಯಿ ಕೊಟ್ಟರು ಕೂಡ ಒಂದು ಸೈಕಲ್ ವೀಡರ್ ಸಿಗುತ್ತೆ. ಅದನ್ನ ನಾವು ಬಳಕೆ ಮಾಡಿಕೊಂಡು ಒಬ್ಬ ಮನುಷ್ಯ ನಾವು ನೋಡಿದೀವಿ 1.5 ಎಕರೆ ಆರಾಮಾಗಿ ನಾವು ಸೈಕಲ್ ವೀಡರ್ ನಿಂದ ಕಳೆ ತೆಗಿಬಹುದು. ಒಂದು ಇಲ್ಲ, ಎತ್ತುಗಳಿದ್ರೆ ಕುಂಟೆಗಳನ್ನ ಹೊಡೆದ್ಬಿಟ್ಟು ನಾವು ಕಳೆಗಳನ್ನು ಹತೋಟಿ ಮಾಡಬಹುದು. ಆಮೇಲೆ ಬಿತ್ತನೆ ಮಾಡಿದಂತ ಒಂದು 15-20 ದಿವಸದ ನಂತರ ಸಾಲುಗಳ ಮಧ್ಯೆ ಇರುವಂತಹ ಕಳೆಗಳನ್ನ ಒಂದು ಕೈ ಕಳೆ ತೆಗೆಯೋದ್ರಿಂದ ಕಳೆಗಳನ್ನು ನಾವು ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ನಾವು ಈ ನಾಟಿ ಮಾಡಿದಂತ ರಾಗಿಗೆ ಬಂದ್ರೆ ಅಲ್ಲಿ ನಮಗೆ ಮಾಡಲಿಕ್ಕೆ ಅವಕಾಶ ಇದೆ, ಕಳೆನಾಶಕಗಳ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಆಕ್ಸಿ ಗೋಲ್ಡ್ ಅಂತೇಳಿ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಅದನ್ನ ಒಂದು ಎಕರೆಗೆ 170 million ಒಂದು 300 ಲೀಟರ್ ನೀರಿನಲ್ಲಿ ನಾವು ಮಿಶ್ರಣ ಮಾಡಿ ನಾಟಿ ಮಾಡಿದ ಮರುದಿವಸ ಸಾಕಷ್ಟು ತೇವಾಂಶ ಇರುವಂತಹ ಒಂದು ಸಂದರ್ಭದಲ್ಲಿ ಸಿಂಪರಣೆ ಮಾಡೋದ್ರಿಂದ ಕಳೆಗಳನ್ನು ಸಂಪೂರ್ಣ ಹತೋಟಿ ಮಾಡಲಿಕ್ಕೆ ಅವಕಾಶ ಇದೆ. ಇದಿಲ್ಲಪ್ಪ ಅಂತಂದ್ರೆ ನಾವು ಬುಟಾಕ್ಲೋರ್ ಅನ್ನು ಕೂಡ ಶಿಫಾರಸು ಮಾಡಿದ್ದೇವೆ, ಪ್ರತಿ ಎಕರೆಗೆ 600 ml ಒಂದು 1/2 ಲೀಟರ್ ಅಂತ ತಿಳ್ಕೊಳ್ಳಿ. ಅದನ್ನ ಒಂದು 300 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ನಾಟಿ ಮಾಡಿದ ಮರುದಿವಸ ತೇವಾಂಶ ಇದ್ದಂತ ಸಂದರ್ಭದಲ್ಲಿ ನಾವು ಇದನ್ನ ಸಿಂಪರಣೆ ಮಾಡೋದ್ರಿಂದ ಒಂದು 15-20 ದಿವಸದವರೆಗೂ ನಾವು ಯಾವುದೇ ಕಳೆಗಳನ್ನ ಕಾಣೋದಿಲ್ಲ. ಇಲ್ಲ ಅಂತಂದ್ರೆ ನಾವು ಕುಂಟೆ ಮತ್ತು ಸೈಕಲ್ ವೀಡರ್ ಮೂಲಕ ಕಳೆಗಳನ್ನ ಹತೋಟಿ ಮಾಡಬಹುದು. ಇನ್ನು ಗುಣಿ ರಾಗಿ ಬಂದ್ರೆ ಸಾಮಾನ್ಯವಾಗಿ ನಾವು ಪಗಡಿ ಸಾಲುಗಳನ್ನು ಬಿಟ್ಟೋದ್ರಿಂದ ಇಲ್ಲಿ ಎರಡೂ ಕಡೆ ನಾವು ಕುಂಟೆಗಳನ್ನ ಆಡಿಸಿ ಅಥವಾ ಎರಡೂ ಕಡೆ ನಾವು ಸೈಕಲ್ ವೀಡರ್ಗಳನ್ನ ಬಳಕೆ ಮಾಡಿ ಕಳೆಗಳನ್ನ ಹತೋಟಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹೀಗಾಗಿ ರೈತರು ಕಡಿಮೆ ಖರ್ಚಿನ ಬೇಸಾಯ ಪದ್ಧತಿ ಕಡೆ ವಿಚಾರ ಮಾಡುವುದು ಇವತ್ತಿನ ಸಂದರ್ಭದಲ್ಲಿ ಹೆಚ್ಚು ಸೂಕ್ತ ಅಂತೇಳಿ ನನ್ನ ಭಾವನೆ. ನೀರು ನಿರ್ವಹಣೆಯನ್ನು ಕೂಡ ಕೆಲವು ಸಂದರ್ಭಗಳಲ್ಲಿ ಮಾಡಬೇಕಾಗಿ ಬರುತ್ತೆ. ಯಾಕೆ ಅಂತ ಅಂತಂದ್ರೆ ಮಳೆ ಇತ್ತೀಚಿನ ವರ್ಷಗಳಲ್ಲಿ ಚೆನ್ನಾಗಿ ಆಗ್ತಾ ಇದೆ, ಆದರೂ ಕೂಡ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಒಂದೊಂದ್ಸಾರಿ ನಮಗೆ ಮಳೆ ಅನ್ನುವಂಥದ್ದು ಕೈ ಕೊಡುತ್ತೆ. ಅಂತಹ ಸಂದರ್ಭಗಳಲ್ಲಿ ಯಾವುದನ್ನೆಲ್ಲ ನಾವು ಸಂದಿಗ್ಧ ಪರಿಸ್ಥಿತಿ ಅಂತೇಳಿ ಕರಿಬಹುದು, ಯಾವ ಸಂದರ್ಭದಲ್ಲಿ ನೀರಿನ ನಿರ್ವಹಣೆಯನ್ನ ಬಹಳ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ ರಾಗಿ ನಾವು ಏನಂತಂದ್ರೆ ಬರ ನಿರೋಧಕ ಒಂದು ಬೆಳೆ ಅಂತ ಹೇಳಿ ಈಗಾಗಲೇ ನಾನು ಹೇಳಿದೆ. ಎಲ್ಲಿ ನೀರಾವರಿ ಮಾಡ್ತಾರ, ಎಲ್ಲಿ ನಾವು ಏನು ನಾಟಿ ಮಾಡಿ ಅಥವಾ ಗುಳಿ ಪದ್ಧತಿಯಲ್ಲಿ ಇದನ್ನು ಬೆಳಿತೇವಲ್ಲ ಅಂತಲ್ಲಿ ಒಂದು 2-3 ಸಂದಿಗ್ಧ ಹಂತಗಳನ್ನ ನಾವು ಹೇಳ್ತೇವೆ. ಒಂದು ತೆಂಡೆ ಒಡೆಯುವ ಹಂತ ಅಂತ ಹೇಳ್ತೀವಿ, ಅದರಲ್ಲಿ ತೇವಾಂಶ ಬೇಕೇ ಬೇಕು. ಇನ್ನೊಂದು ತೆನೆ ಬರುವ ಇಲುಕು ಬರುವಂತ ಒಂದು ಸಂದರ್ಭ. ಎರಡು, ಇನ್ನೊಂದು ಕಾಳು ಕಟ್ಟುವ ಒಂದು ಹಂತ. ಈ 3 ಹಂತಗಳಲ್ಲಿ ನಾವು ಏನು ಅಂತಂದ್ರೆ ನೀರಾವರಿ ಮಾಡಿದ್ರೆ ಸಾಕು. ಈ ಒಂದು ರಾಗಿ ವಿಶೇಷತೆಯನ್ನು ಒಂದು ನನ್ನ ಅನುಭವದ ಪ್ರಕಾರ ಹೇಳೋದಾದ್ರೆ, ಈಗ ಒಂದು ಮಳೆ ಹೋಯಿತು ಅಂತ ತಿಳ್ಕೊಳ್ಳಿ, ಅದು ಹುಲ್ಲಾಗಿ ಹಾಗೆ ಇರುತ್ತೆ. ಮುಂದೆ ಒಂದು 15-20 ದಿವಸ ಬಿಟ್ಟು ಮಳೆ ಬಂದರೂ ಕೂಡ ಚೆನ್ನಾಗಿ ಚಿಗಿತ್ಬಿಟ್ಟು ತೆನೆಯನ್ನು ಹಾಕುವಂತ ಒಂದು ಸಾಮರ್ಥ್ಯ ಈ ಒಂದು ಬೆಳೆಯಲ್ಲಿ ಇದೆ. ಹೀಗಾಗಿ ರೈತರು ಮಳೆ ಬಂದು ಬೆಳೆ ಹೋಯಿತು ಅನ್ನುವಂತ ಭಯ ಪಡೋದಕ್ಕಿಂತ ಮುಂದೆ ಬರುವಂತ ಮಳೆಗಳನ್ನು ಕಾಯ್ದುಬಿಟ್ಟು ಆ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಇದೇನು ಅಂತಂದ್ರೆ ಅಷ್ಟು ನೀರನ್ನು ಬಳಕೆ ಮಾಡಿ ಈ ಬೆಳೆಯನ್ನು ಮಾಡಲಿಕ್ಕೆ ಏನು ಅವಸರ ಪಡುವಂತದ್ದೇನಿಲ್ಲ. ಎಲ್ಲಿ ನೀರಾವರಿ ಇದೆ ಅಲ್ಲಿ 2-3 ನೀರು ಮಾಡಿಕೊಂಡು ನಾವು ಈ ಬೆಳೆಯನ್ನು ಸುಲಭವಾಗಿ ಬೆಳಿಲಿಕ್ಕೆ ಅವಕಾಶ ಇದೆ. ರಾಗಿಗೆ ಯಾವೆಲ್ಲ ರೋಗ ಮತ್ತು ಕೀಟಗಳು ಬರ್ತಕ್ಕಂತ ಸಾಧ್ಯತೆ ಇರುತ್ತೆ, ಅವುಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು? ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳಿದೆ ನಿಮಗೆ, ಬೆಂಕಿ ರೋಗ ಈ ಒಂದು ಬೆಳೆಯಲ್ಲಿ ನಾವು ಕಾಣ್ತಾ ಇದ್ದೀವಿ, ಒಟ್ಲು ಪಾತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಈ ಇಲುಕುಗಳು ಬರುವಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಈ ಕುತ್ತಿಗೆ ಭಾಗದಲ್ಲೂ ಕೂಡ ಬೆಂಕಿ ರೋಗವನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಬೆಂಕಿ ರೋಗ ಏನಾದರೂ ಬಂದಿದ್ದೇ ಆದರೆ ಇದಕ್ಕೆ ಬೆಂಕಿ ರೋಗ ನಿರೋಧಕ ಇರುವಂತಹ ಕೆಲವೊಂದು ಶಿಲೀಂಧ್ರನಾಶಕಗಳನ್ನು ಬಳಕೆ ಮಾಡಿಕೊಂಡು ನಾವು ಹತೋಟಿ ಮಾಡಬಹುದು. ಅದರಲ್ಲಿ ಕೂಡ ಕಾರ್ಬನ್ ಡೈಜಿಮ್ ಅನ್ನುವಂತ ಒಂದು ಶಿಲೀಂಧ್ರನಾಶಕ ಇರಬಹುದು, ಬೀಮ್ ಅನ್ನುವಂಥ ಟ್ರೈಸೈಕ್ಲೋಸೋಲ್ ಅನ್ನುವಂತ ಒಂದು ಶಿಲೀಂಧ್ರನಾಶಕ ಇರಬಹುದು, ಇಂಥವುಗಳನ್ನು ನಾವು ಬಳಕೆ ಮಾಡಿಕೊಂಡು ಬೆಂಕಿ ರೋಗವನ್ನು ಹತೋಟಿ ಮಾಡ್ಕೋಬಹುದು. ನನ್ನ ಒಂದು ಅನುಭವ ಹೇಳುವುದಾದ್ರೆ, ಇವನ್ ನಾನು ಗಂಜಲನ್ನು ಕೂಡ ಟ್ರೈ ಮಾಡಿದೆ. 1 ಲೀಟರ್ ಗಂಜಲ 5 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಈ ಬೆಂಕಿ ರೋಗ ಬಂದಂತ ಈ ಸಂದರ್ಭದಲ್ಲಿ ರಾಗಿ ಸಿಂಪಡಣೆ ಮಾಡಿದಾಗ ಸಂಪೂರ್ಣವಾಗಿ ಹೋಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ರೈತರು ಈ ಪದ್ಧತಿಯನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೀಗಾಗಿ ರೈತರು ಈ ಒಂದು ರೋಗ ಬಿಟ್ಟರೆ ಇದರ ಮೇಲೆ ಬರುವಂತ ಅಂತ ಕೀಟಗಳಾಗಲಿ ಇದು ಆಗಲಿ ಯಾವುದು ಇಲ್ಲ ಇವರು. ಈ ರಾಗಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಒಂದಷ್ಟು ಕಠಿಣವಾದಂತಹ ಅಂಶ ಅಂತ ಅಂದ್ರೆ, ಬಿತ್ತನೆಯನ್ನು ಮಾಡಬಹುದು, ನಾಟಿಯನ್ನು ಕೂಡ ಮಾಡಬಹುದು, ಎಲ್ಲದನ್ನು ಮಾಡ್ತೀವಿ. ಆದ್ರೆ ಒಕ್ಕಣೆ ಮತ್ತೆ ಕೊಯ್ಲು ಮಾಡೋ ಅಂತದ್ದು ಬಹಳ ಕಠಿಣ. ಯಾಕೆ ಅಂತ ಅಂದ್ರೆ ಹೆಚ್ಚು ಜನರು ಬೇಕಾಗ್ತಾರೆ, ಅಷ್ಟೊಂದು ನಾವು ಕಾರ್ಮಿಕರ ಕೂಲಿಯನ್ನ ನೀಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದಿದೆ. ಇದೇ ಕಾರಣಕ್ಕೆ ಪರಂಪರಾಗತವಾಗಿ ರಾಗಿಯನ್ನ ಬೆಳ್ಕೊಂಡ್ ಬಂದವರು ಕೂಡ ಇತ್ತೀಚಿನ ವರ್ಷಗಳಲ್ಲಿ ತ್ಯಜಿಸ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಈ ನಿಟ್ಟಿನಲ್ಲಿ ರಾಗಿಯ ಒಕ್ಕಣೆ ಮತ್ತೆ ಕೊಯ್ಲು ಯಾವ ಸಂದರ್ಭದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಆಧುನಿಕವಾಗಿ ಏನೆಲ್ಲ ಸೌಲಭ್ಯಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಾವೆ? ಇವತ್ತಿನ ದಿವಸ ಈ ಒಂದು ಕೃಷಿಯಲ್ಲಿ ಆಗಿರುವಂತಹ ಯಾಂತ್ರೀಕರಣ ಮತ್ತೆ ಯಾವುದೇ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಆಗಿಲ್ಲ ಅಂತ ಹೇಳಬಹುದು. ಇದರಲ್ಲಿ ಕೂಡ ನಾವು ರಾಗಿಯಲ್ಲಿ ಕಳೆದ ಬಾರಿ ನಾವು ಉಲಾಯ್ ಕೃಷಿ ಸಂಶೋಧನಾ ಕೇಂದ್ರದಿಂದ ರಾಗಿ ಕಂಬೈನ್ಡ್ ಹಾರ್ವೆಸ್ಟರ್ ಅಂದ್ರೆ ಸಂಯುಕ್ತ ಕಟಾವು ಯಂತ್ರವನ್ನು ತರಿಸಿಬಿಟ್ಟು ಸಂಪೂರ್ಣ ರಾಗಿಯನ್ನು ನಾವು ಹಾರ್ವೆಸ್ಟ್ ಮಾಡಿದ್ವಿ. ಆಮೇಲೆ ಹಾರ್ವೆಸ್ಟ್ ಮಾಡಿದ ಮೇಲೆ ಆ ಬಿದ್ದಂತ ಹುಲ್ಲು ಅಂತ ಹೇಳ್ತೇವಲ್ಲ, ಈ ಹುಲ್ಲನ್ನು ಕೂಡ ಬೇಲ್ ಮಾಡ್ಲಿಕ್ಕೆ ಅಂದ್ರೆ ಕಟ್ಲಿಕ್ಕೆ ಪೆಂಡಿಗಳನ್ನು ಮಾಡ್ಲಿಕ್ಕೆ ಕಟ್ಲಿಕ್ಕೆ ಅದಕ್ಕೂ ಕೂಡ ಮಷಿನ್ ಇದೆ. ಹೀಗಾಗಿ ಈ ಸಂಯುಕ್ತ ಒಕ್ಕಣೆ ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ನಾವು ರಾಗಿಯನ್ನ ಕಟಾವು ಮಾಡ್ಕೋಬಹುದು. ರೈತರು ಇವತ್ತಿ ದಿವಸ ಏನು ಅಂತಂದ್ರೆ ಆಳುಗಳನ್ನು ನಂಬಿಕೊಂಡು ನಾವು ರಾಗಿಯನ್ನ ಕಟಾವು ಮಾಡೋದು ಅಷ್ಟೊಂದು ಉಚಿತವಲ್ಲ, ಯಾಕಂದ್ರೆ ಯಂತ್ರೀಕರಣ ಇದೆ, ವೆಚ್ಚ ಜಾಸ್ತಿ ಇದೆ. ನಾವು ಏನು ಅಂತಂದ್ರೆ 1,500 ರಿಂದ 2,000 ಒಂದು ಎಕರೆಯನ್ನ ಈ ಸಂಯುಕ್ತ ಒಕ್ಕಣೆ ಮತ್ತು ಕಟಾವು ಯಂತ್ರದಿಂದ ನಾವು ರಾಗಿಯನ್ನ ಕಟಾವು ಮಾಡಬಹುದು. ಇವರು ಇದರ ಜೊತೆಗೆ ಏನು ಅಂತಂದ್ರೆ ಬಿದ್ದಂತ ಹುಲ್ಲನ್ನ ನಾವು ಇನ್ನೂ ಒಂದು ಯಂತ್ರದ ಮೂಲಕ ನಾವು ಅದನ್ನ ಏನು ಅಂತಂದ್ರೆ ಎತ್ತುವಂತಂದ್ರೆ ಪೆಂಡಿ ಮಾಡ್ಕೊಂಡ್ಬಿಟ್ಟು ಬಣವೆ ಹಾಕ್ಲಿಕ್ಕೆ ಕೂಡ ಅವಕಾಶ ಇದೆ. ಇವರು ಯಾವ ಸಂದರ್ಭ ಕೊಯ್ಲಿಗೆ ಸೂಕ್ತ? ನಾವು ನೋಡಿದಾಗೆ ರಾಗಿ ಸಾಮಾನ್ಯವಾಗಿ ಒಂದು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಕಾಳುಗಳೆಲ್ಲ ಏನು ಅಂತಂದ್ರೆ ಹಳದಿ ಆಗ್ತಾವ, ಆ ಒಂದು ಸಂದರ್ಭ ಹೆಚ್ಚು ಸೂಕ್ತ ಅಂತ ಹೇಳಿ ಹೇಳ್ಬಹುದು. ಅಂದ್ರೆ ಕಾಳಿನಲ್ಲಿ ತೇವಾಂಶ ನಮಗೆ 10-12% ಬರುವವರೆಗೂ ನಾವು ಕಾಯ್ಬೇಕಾಗತ್ತೆ. ಅದು ಏನಂದ್ರೆ ಕಟಾವಿನ ಸಮಯದಲ್ಲಿ ಅಷ್ಟಿರುವುದಿಲ್ಲ, 15-18% ತೇವಾಂಶ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ಕಟಾವು ಮಾಡೋದು ಹೆಚ್ಚು ಸೂಕ್ತ. ಆಮೇಲೆ ಒಕ್ಕಣೆ ಮಾಡಿದ್ಮೇಲೆ ಬಿಸಿಲಿನಲ್ಲಿ 1-2 ದಿವಸ ಚೆನ್ನಾಗಿ ಒಣಗಿಸಿಬಿಟ್ಟು ಸಂಗ್ರಹ ಮಾಡಿಟ್ಕೊಳ್ಳೋದು ಹೆಚ್ಚು ಸೂಕ್ತ. ಈ ರಾಗಿಯ ಬೇಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತರಿಗೆ ಹೇಳೋದು ಏನಂತಂದ್ರೆ, ನಾನು ಬೇರೆ ಬೇರೆ ಕಾಲದಲ್ಲಿ ಶಿಫಾರಸು ಮಾಡಿದಂತ ತಳಿಗಳನ್ನು ಹೇಳಿದೆ. ಶಿಫಾರಸು ಮಾಡಿದಂತ ತಳಿಗಳನ್ನ ಆಯಾ ಕಾಲಕ್ಕೆ ನಾವು ಶಿಫಾರಸು ಮಾಡಿದ್ವಿ, ಆ ಕಾಲಕ್ಕೆ ಶಿಫಾರಸು ಮಾಡಿದ ತಳಿಗಳನ್ನ ಅದೇ ಕಾಲದಲ್ಲೇ ಉಪಯೋಗಿಸಬೇಕು. ಈಗ ತಡವಾದ ಮುಂಗಾರಿಗೆ ಶಿಫಾರಸು ಮಾಡಿದಂತ ತಳಿಯನ್ನ ನಾವು ಮುಂಗಾರಿನಲ್ಲಿ ಬಳಕೆ ಮಾಡ್ಕೋಬಾರ್ದು. ಮುಂಗಾರಿಗೆ ಶಿಫಾರಸು ಮಾಡಿದಂತ ತಳಿಗಳನ್ನ ತಡವಾದ ಏನು ಅಂತಂದ್ರೆ ಹಿಂಗಾರಿನಲ್ಲಾಗ್ಲಿ ಬೇಸಿಗೆಯಲ್ಲಾಗ್ಲಿ ಬಳಸಬಾರ್ದು. ಈ ಒಂದು ಎಚ್ಚರಿಕೆಯನ್ನು ಇಟ್ಕೊಂಡು ರೈತರು ರಾಗಿಯನ್ನ ಮಾಡಬೇಕು. ಆಮೇಲೆ ಇನ್ನೊಂದು ಕಿವಿಮಾತು ಏನಂತಂದ್ರೆ, ರೈತರು ಸಂಪರ್ಕ ಕೇಂದ್ರ ಇರಬಹುದು ಅಥವಾ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರ್ಬೋದು, ರಾಷ್ಟ್ರೀಯ ಬೀಜ ನಿಗಮ ಇರ್ಬೋದು, ತಂದಿರ್ತಾರೆ ಇವರು. ಅಲ್ಲಿ ಏನಂತಂದ್ರೆ ಸುಮಾರು ವ್ಯತ್ಯಾಸಗಳನ್ನು ಅವರ ಜಮೀನಿನಲ್ಲಿ ಕಾಣ್ತಾರೆ ಇವರು. ಅಂತಹ ಒಂದು ಸಂದರ್ಭದಲ್ಲಿ ದಯವಿಟ್ಟು ರೈತರು ತಾವು ಬಿತ್ತನೆ ಮಾಡಿದಂತ ಬೀಜದ ಒಂದು ಚೀಲವನ್ನಾಗ್ಲಿ ಅದರ ಮೇಲೆ ಇರುವಂತಹ ಟ್ಯಾಗ್ ಅನ್ನ ಮತ್ತು ಬಿಲ್ಲನ್ನ ಸಂರಕ್ಷಿತವಾಗಿ ತಾವು ಇಟ್ಕೊಂಡಿದ್ದೇ ಆದ್ರೆ ಆದರೆ ಮುಂದೆ ಆಗುವಂತಹ ಕೆಲವೊಂದು ಅವಘಡಗಳನ್ನ ಸರಿಪಡಿಸಿಕೊಳ್ಳಿಕ್ಕೆ ತಮಗೆ ಅವಕಾಶ ಇದೆ ಅಂತ ಹೇಳಿ ಮುನ್ನೆಚ್ಚರಿಕೆಯನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಏನಿದೆಯೋ ರಾಗಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸವನ್ನು ಮಾಡಿದೆ. ಹೊಸ ಹೊಸ ತಳಿಗಳು ಅದರಲ್ಲೂ ಕೂಡ ನಮ್ಮ ಕೃಷಿಕರಿಗೆ ಯೋಗ್ಯವಾಗುವಂತಹ ಅನೇಕ ತಳಿಗಳನ್ನ ಬಿಡುಗಡೆಯನ್ನ ಮಾಡಿದೆ. ಈ ತಳಿಗಳು ನಮ್ಮ ಹಾಸನದ ಭಾಗದಲ್ಲಿ ಎಲ್ಲೆಲ್ಲಿ ಲಭ್ಯ ಇರುತ್ತೆ? ಈಗಾಗಲೇ ಹೇಳಿದೆ, ವಲಯ ಕೃಷಿ ಸಂಶೋಧನೆ ಮಂಡ್ಯದಲ್ಲಿ ಕೂಡ ಸಾಕಷ್ಟು ತಳಿಗಳನ್ನ ಸಿಗುವಂತ ಒಂದು ವ್ಯವಸ್ಥೆ ಇದೆ. ಜೊತೆಗೆ ನಾವು ಕಳೆದ 1-2 ವರ್ಷದಲ್ಲಿ ಏನು ಕೋವಿಡ್ ಬಂತಲ್ಲ, ಅಂತ ಒಂದು ಸಂದರ್ಭದಲ್ಲಿ ರೈತರು ಅಲ್ಲಿಗೆ ಹೋಗಿ ರಾಗಿ ಏನು ಅಂತಂದ್ರೆ ತರಲಿಕ್ಕೆ ಅವಕಾಶ ಇರಲಿಲ್ಲ. ನಮ್ಮ ಕೃಷಿ ಮಹಾವಿದ್ಯಾಲಯ ಹಾಸನ್ ಕಾರ್ಯಕರೆ ಏನಿದೆ ಅಲ್ಲ, ಅಲ್ಲಿ ನಾವು ಏನಂತಂದ್ರೆ ನಮ್ಮ ಡೀನ್ ಅವರ ಸಹಾಯದಿಂದ ಅಲ್ಲಿ ರೈತರಿಗೆ ಬೇಕಾದಂತಹ ಬೀಜಗಳನ್ನು ತರಿಸಿಬಿಟ್ಟು ಕೃಷಿ ಮಹಾವಿದ್ಯಾಲಯದ ಮೂಲಕ ರೈತರಿಗೆ ಒದಗಿಸಿಕೊಟ್ಟಿದ್ದು ಆಗಿದೆ ಇವರು. ಇದರ ಜೊತೆಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜಗಳು ಸಿಗುತ್ತೆ, ಕರ್ನಾಟಕ ರಾಜ್ಯ ಬೀಜ ನಿಗಮದಲ್ಲಿ ಕೂಡ ಸಿಗುತ್ತೆ, ರಾಷ್ಟ್ರೀಯ ಬೀಜ ನಿಗಮದವರು ಕೂಡ ಮಾರಾಟ ಮಾಡ್ತಾರೆ. ಹೀಗಾಗಿ ಬೀಜ ಒಂದು ದೊರೆಯುವಂತ ವ್ಯವಸ್ಥೆ ಇವತ್ತು ತುಂಬಾ ಏನು ಅಂದ್ರೆ ವಿಶಾಲವಾಗಿದೆ. ರೈತರು ಯಾವುದೇ ಒಂದು ಮೂಲೆಯಿಂದ ಕೂಡ ಬೀಜವನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಏನು ಅಂತಂದ್ರೆ ಶುದ್ಧವಾದಂತ ಬೀಜಗಳನ್ನ ಅಧಿಕೃತ ಮಾರಾಟಗಾರರಿಂದ ಪಡ್ಕೊಳ್ಳೋದು ಬಹಳ ಸೂಕ್ತ, ಮತ್ತು ಬಿಲ್ ಅನ್ನು ಪಡ್ಕೊಳ್ಳಿಕ್ಕೆ ನಾನು ರೈತರಿಗೆ ಒಂದು ಕಿವು ಮಾತನ್ನ ಹೇಳ್ತೇನೆ. ಈ ರಾಗಿಯ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಒಂದು ಮೊಬೈಲ್ ಸಂಖ್ಯೆಯನ್ನು ಒಂದು ರೈತರಿಗೆ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಒಂದು ಸಂಖ್ಯೆ 8-7-2-2-1-8-6-0. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 8-7-2-2-1-8-6-0. ಒಳ್ಳೆಯದು ಡಾಕ್ಟರ್ ಎಸ್ ಟಿ ಭೈರಪ್ಪನವರ್. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಗಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ತಾವು ಒದಗಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಗಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಹಾಸನದ ಕಾರ್ಯಕರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜನಪದ ಗೀತೆ ಎಂತವನಿರಬೇಕಾಗಿದ್ದ ರವಿಕೆ ಸುಮಿತ್ರ. Thank you. ಹೊಸ ಹೋರಿ ಹುಡಿ ಗಂಟಿಯ ಹುಡಿ. ಇದುವರೆಗೆ ಜನಪದ ಗೀತೆ ಪ್ರಸಾರವಾಯಿತು. ಇಲ್ಲಿ ಇದನ್ನು ಕೃಷಿ ರಂಗ ಕಿಸಾನ್ ವಾಣಿ ಮುಕ್ತಾಯವಾಯಿತು. ರೈತ ಬಂಧುವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ. ನಮ್ಮ ನಿಲಯವು ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಮಾಡಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ದಿಕ್ಸೂಚಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಕಾರ್ಯಕ್ರಮ. ಪ್ರಾಯೋಜಕರು ಎಪಿಜೆ ಅಕಾಡೆಮಿ, ಕೆಆರ್ಪುರಂ, ಹಾಸನ. ಪ್ರಸ್ತುತಪಡಿಸುತ್ತಾರೆ ಸುಜಾತ ಎಫ್ ತಳವಾರ್. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. ಈ ಸಂಜೆ 6:51 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 7:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನನ್ನ ಕನಸಿನ ಭಾರತ ಭಾಗವಹಿಸುತ್ತಾರೆ ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. 9:00 ಚಿನ್ನರ ಸುದ್ದಿಲೋಕ, ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡ ಸಂಚಿಕೆ ಪ್ರಸ್ತುತಪಡಿಸುತ್ತಾರೆ ಶಾರದಾ ಎಚ್ ರಾಘವೇಂದ್ರ. ಈ ರಾತ್ರಿ 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿದಾಸರಿಯ ಅಖಿಲ ಭಾರತ ಸಂಗೀತ ಸಭಾ, ರಶ್ಮಿ ಚೌಧರಿ ಅವರ ಗಾಯನ.